ಭೇದವನ್ನು ಹೇಳುತ್ತದೆ, ನಾನಾತ್ವವನ್ನು ನಿಂದನೆ ಕೂಡ ಮಾಡುತ್ತದೆ. ಒಂದು ವೇಳೆ ಅಭೇದ ಅಂದ್ರೆ ಬೇರೆ ಬೇರೆ ಅಲ್ಲ ಅಂತ ಅಭೇದ, ಭೇದ ಅಂದ್ರೆ ಬೇರೆ ಬೇರೆ, ಅಭೇದ ಅಂದ್ರೆ ಬೇರೆ ಬೇರೆ ಅಲ್ಲ ಅನ್ನುವುದನ್ನು ಹೊಗಳುತ್ತದೆ. ಇನ್ನು ಕೆಲವುಗಳಿಗೆ ನಾನಾತ್ವ ನಿಂದತೆ ಹೆಚ್ಚು, ಅದೇನ್ ಮಾಡ್ತದೆ, ಬೇರೆ ಬೇರೆ ಅನ್ನುವುದನ್ನ ನಿಂದಿಸ್ತದೆ. ನಾನಾತ್ವ ಬೇರೆ ಬೇರೆ ನಿಂದತೆ ಹೊಗಳುತ್ತದೆ, ಒಂದು ಕಡೆ ನಿಂದಿಸ್ತದೆ. ಇದು ಹೇಗೆ ರಿಕನ್ಸೈಲ್ ಮಾಡಬೇಕು? ಜೀವ ಈಶ್ವರ ಭೇದ ಅಂದ್ರೆ ಭೇದ, ಅದು ಸರಿ ಅಂದ್ರೆ ಸರಿ. ಅದು ಸರಿ ಅಂದ್ರೆ ಸರಿ. ಏನು ನ ಅನ್ಯತ್ವ ಅನನ್ಯತ್ವ, ಬೇರೆ ಬೇರೆ ಅಲ್ಲ ಎನ್ನುವುದೇ ಅನನ್ಯತ್ವ. ಅದನ್ನು ಸ್ತುತಿ ಮಾಡ್ತದೆ. ನಾನಾತ್ವ ಅದು ಬೇರೆ ಬೇರೆ ಅನ್ನುವುದನ್ನು ನಿಂದನೆ ಮಾಡ್ತದೆ. ಹೆಂಗ್ರಿ ಇದನ್ನು ರಿಕನ್ಸೈಲ್ ಮಾಡಬೇಕು? ಒಂದು ಬೇರೆ ಬೇರೆ ಅಲ್ಲ ಅಂತೇಳಿ ಭಾವಿಸ್ಬೋದು, ನಮ್ಮ ತಲೆ ಕೆಡಿಸ್ಬೋದು. ಇಲ್ವೋ ಎರಡು ಒಂದೇ, ಅದನ್ನ ಅದು ಒಪ್ಕೊಳ್ಳಿ. ಇಲ್ಲ ಅದನ್ನ ಒಂದು ಅಲ್ಲ ಅಂತ ಹೇಳ್ತಾರೆ. ಸೊ ಈ ವಿಷಯದಲ್ಲಿ ಸ್ವಲ್ಪ ಜಿಜ್ಞಾಸವನ್ನು ತಗೊಂಡಿದ್ದಾರೆ. 13ನೇ ಶ್ಲೋಕ ಭಾಷ್ಯ ಕೂಡ ಆಗಿದೆ. ಯತ್ ಯುಕ್ತಿತಃ ಶ್ರುತಿತಶ್ಚ ನಿರ್ಧಾರಿತಂ ಜೀವಸ್ಯ ಪರಸ್ಯ ಚ ಆತ್ಮನಃ ಜೀವಾತ್ಮನೋ ಅನನ್ಯತ್ವ ಅಭೇದೇನ ಪ್ರಶಸ್ಯತೆ ಸ್ತೂಯತೆ ಶಾಸ್ತ್ರೇಣ ವ್ಯಾಸಾದಿ ವಿಶ್ಚ ಶಾಸ್ತ್ರೇಣ ಸ್ತೂಯತೆ. ಇದು ಏನಾಗ್ತದೆ, ಶಾಸ್ತ್ರಗಳಿಂದ, ಶಾಸ್ತ್ರ ಅಂದ್ರೆ ಜೀವೇಶ್ವರ ಐಕ್ಯ ಉಪನಿಷತ್ ವಾಕ್ಯಗಳು ಅಂತ ಅರ್ಥ. ಸ್ತೂಯತೆ ಸ್ತುತಿಸಲ್ಪಡ್ತದೆ. ಯಾ ಅದನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ವ್ಯಾಸಾದಿಭಿಷ್ಯ ವ್ಯಾಸ ಇತ್ಯಾದಿಗಳ ಪರಂಪರೆಯಲ್ಲಿ ಅದು ಸ್ಪಷ್ಟವಾಗಿದೆ. ಹೆಚ್ಚ ಸರ್ವ ಪ್ರಾಣಿ ಸಾಧಾರಣ ಸ್ವಾಭಾವಿಕಂ ಶಾಸ್ತ್ರ ಬಹಿಷ್ಕೃತೈ ಕುತಾರ್ಕಿಕೈ ವಿರಚಿತ ನಾನಾತ್ವ ದರ್ಶನ ನಿಂದತೆ ನತು ತದ್ವಿತೀಯಮಸ್ತಿ ದ್ವಿತೀಯಾದ್ ವೈಭವಂ ಭವತಿ ದ್ವಿತೀಯಾದ್ ವೈ ಭಯಂ ಭವತಿ ಉದರಂ ಅಂತರಂ ಕುರುತೆ. ಅಲ್ಲಿ ನೋಡಿ ಎಷ್ಟು ಮಜಾ ಆಗ್ತದೆ, ನೀವು ಸರಿಯಾಗಿ ಓದಿದ್ರೆ ದ್ವಿತೀಯಾತ್ ವೈಭವ. ದ್ವಿತೀಯಾತ್ ವೈ ಭಯಂ ಭವತಿ, ಎರಡು ಅಂತ ನೋಡಿದ್ದಾದ್ರೆ ಅಲ್ಲಿ ಯಾವತ್ತೇನಿರ್ತದೆ, ಭಯ ಇರ್ತದೆ. ದ್ವಿತೀಯಾತ್ ವೈ ಭಯಂ ಭವತಿ ಉದರಂ ಅಂತರಂ ಕುರುತೆ ಅಸತಸ್ಯ ಭಯಂ ಭವತಿ ಇದಂ ಸರ್ವಂ ಉದಯ ಯತ್ ಅಯಮಾತ್ಮ ಮೃತ್ಯೋ ಸ ಮೃತ್ಯು ಆಪ್ನೋತಿ ಯಹ ನಾನೇವ ಪಶ್ಯತಿ ಇತ್ಯಾದಿ ವಾಕ್ಯಶ್ಚ ಅನ್ನೈಶ್ಚ ಬ್ರಹ್ಮವಿದ್ಭಿಃ ಯಚ್ಚ ಏತತ್ ತತ್ ಏವಂ ಹಿ ಸಮಂಜಸಂ ರುಜ್ವಬೋಧಂ ನ್ಯಾಯಂ ಇತ್ಯರ್ಥಃ. ರುಜು ಅವಬೋಧಂ ನ್ಯಾಯಂ ಇತ್ಯರ್ಥಃ ಯಾಸ್ತು ತಾರ್ಕಿಕ ಪರಿಕಲ್ಪಿತಾಃ ಕುದೃಷ್ಟಯಃ ತಾಃ ಅನೃಜ್ಯ ನಿರೂಪ್ಯಮಾಣ ನ ಘಟಾನ ಪ್ರಾಂಚಂತಿ ಇತಿ ಅಭಿಪ್ರಾಯ. ವಿ ಹ್ಯಾವ್ ಡನ್ ದಿಸ್. ಈ ಭಾಷ್ಯ ಮುಗಿದಿದೆ. 52ನೇ ಭಾಷ್ಯ ನನು ಶ್ರುತ್ಯಾಪಿ ಜೀವ ಪರಮಾತ್ಮನೋ ಪೃಥಕ್ತ್ವಂ ಪ್ರಾಗುತ್ಪತ್ತೇ ಉತ್ಪತ್ತಿ ಅರ್ಥ ಉಪನಿಷದ್ ವಾಕ್ಯೇಭ್ಯಃ ಪೂರ್ವಂ ಪ್ರಕೀರ್ತಿತಂ ಕರ್ಮಕಾಂಡೇ ಅನೇಕಶಃ. ಕಾಮಭೇದತಃ ಇದಂ ಕಾಮಃ ಅಧ ಕಾಮಃ ಇತಿ. ಒಂದು ಚಿಕ್ಕ ಆಕ್ಷೇಪಣೆಯನ್ನು ಎತ್ಕೊಂಡು ಮೇಲೆ ಹೇಳಿರುವ ವಿಷಯಕ್ಕೆ ಸಮಾಧಾನವನ್ನು ಹುಡುಕ್ತಾರೆ. ಮೊದಲೊಂದು ಆಕ್ಷೇಪಣೆ ತಗೋತಾರೆ, ನಾನು ಶ್ರುತಿಗಳಿಂದಲೂ ಕೂಡ ಜೀವ ಪರಮಾತ್ಮನೋ ಪ್ರತಕ್ತಂ, ಜೀವಾತ್ಮ ಪರಮಾತ್ಮರಲ್ಲಿ ನಾನಾತ್ವವನ್ನು ಪ್ರಾಗುತ್ಪತ್ತೇಹೇ, ಸೃಷ್ಟಿಗಿಂತ ಮೊದಲು ಉತ್ಪತ್ತಿ ಅರ್ಥ ಉಪನಿಷತ್ ವಾಕ್ಯೇಭ್ಯಃ ಪೂರ್ವಂ ಪ್ರಕೀರ್ತಿತಂ. ಸೃಷ್ಟಿಯ ಪೂರ್ವದಲ್ಲಿ ಇದನ್ನು ಹೇಳಲಾಗಿದೆ, ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಏನು ಹೇಳಲಾಗಿದೆ? ಜೀವಾತ್ಮ ಪರಮಾತ್ಮರಲ್ಲಿಯ ಭೇದವನ್ನು ಹೇಳಲಾಗಿದೆ. ಯಾವಾಗ? ಉತ್ಪತ್ತಿ ಅರ್ಥ ಉಪನಿಷದ್ ವಾಕ್ಯೇಭ್ಯಃ, ಉತ್ಪತ್ತಿ ಅರ್ಥ ಉಪನಿಷದ್, ಉತ್ಪತ್ತಿಗಿಂತ ಮೊದಲು ಅಥವಾ ಉತ್ಪತ್ತಿಯ ವಿಷಯವನ್ನು ಹೇಳುವಾಗ, ಸೃಷ್ಟಿಯ ವಿಷಯವನ್ನು ಹೇಳುವಾಗ ಏನು ಹೇಳಿದ್ದಾರೆ? ಈ ಜೀವಾತ್ಮ ಪರಮಾತ್ಮರಲ್ಲಿಯ ಭೇದವನ್ನು ಅಲ್ಲಿ ಒಪ್ಪಿಕೊಂಡಿದ್ದಾರೆ. ಪೂರ್ವಂ ಪ್ರಕೀರ್ತಿತಂ, ಪ್ರಕೀರ್ತಿ ಅಂದರೆ ಒಪ್ಪಿಕೊಂಡಿದ್ದಾರೆ. ಅದನ್ನು ಕರ್ಮಕಾಂಡದಲ್ಲಿಯೂ ಅನೇಕಶಃ, ಕರ್ಮಕಾಂಡದಲ್ಲಿಯೂ ಕೂಡ ಅನೇಕ ಪ್ರಕಾರವಾಗಿ ಕಾಮಭೇದತಃ, ಕಾಮದ ಭೇದದಿಂದಾಗಿ, ಆಸೆಗಳ ಭೇದಗಳಿಂದಾಗಿ, ಇಚ್ಛೆಗಳ ಭೇದಗಳಿಂದಾಗಿ ಇದಂ ಕಾಮಃ ಅದಕ್ಕಾಮಃ ಇತಿ. ಈ ಕಾಮವನ್ನು ಬಯಸುವವನು, ಆ ಕಾಮವನ್ನು ಬಯಸುವವನು, ಇಂಥ ಕಾಮವನ್ನು ಬಯಸುವವನು ಅಂತ ಬೈಕನ್ನು ಇಟ್ಕೊಂಡವನು ಅಂದ್ರೆ ಏನಾಯ್ತು? ಅವನು ಬೇರೆ, ಇವನು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತ ಸಿದ್ಧಾಯ್ತು. ಸೊ ಜೀವಾತ್ಮ ಜೀವಾತ್ಮನೋ ಭೇದ, ಜೀವಾತ್ಮ ಪರಮಾತ್ಮನೋ ಭೇದ, ನಮ್ಮ ಆಧುನಿಕ ಕಾಲದೊಳಗ ಪರಮಾತ್ಮ ಪರಮಾತ್ಮನೋ ಭೇದ ನಡೀತದೆ. ಸೊ ಈ ಭೇದಗಳನ್ನು ಸೃಷ್ಟಿಯ ಪೂರ್ವದಲ್ಲಿ ಹೇಳಲಾಗಿದೆ ಅನ್ನುವುದಕ್ಕೆ ಇಲ್ಲಿ ಕೆಲವು ಶಾಸ್ತ್ರೀಯ ಉದಾಹರಣೆಗಳನ್ನು ಕೊಡ್ತಾರೆ. ಪರಶ್ಚ ಸದಾಧಾರ ಪೃಥಿವೀಂ ನ್ಯಾಮ, ಎಲ್ಲಪ್ಪ ಹಂಗೆಂಗೆ ಹೇಳ್ತಾರೆ? ಹೇಳಿದ್ದಾರೆ ಯಾರಪ್ಪ? ಎಲ್ಲಿ ಹೇಳಿದ್ದಾರೆ? ಏನಂತ ಹೇಳಿದ್ದಾರೆ? ಸದ ಆಧಾರ, ಆ ಪರಮಾತ್ಮನು ಸಹ ಆಧಾರ. ಏನಕ್ಕೆ ಆಧಾರ? ಸೃಷ್ಟಿಗೆ ಅವನು ಆಧಾರ. ಇಷ್ಟೇ ಅಲ್ಲ, ಪೃಥ್ವೀಂ ಜ್ಞಾನ, ಏನು ಪೃಥ್ವಿಯನ್ನು ಕೂಡ ಧರಿಸಿದ್ದಾನೆ. ಅದರಲ್ಲೆಲ್ಲ ಧ್ಯಾಮ, ಧ್ಯಾಮ ಅಂದರೆ ಆಕಾಶ, ದೇವು. ಸೊ ಪೃಥ್ವಿ ಮತ್ತು ಆಕಾಶವನ್ನು ಅವನು ಧರಿಸಿದ್ದಾನೆ. ಯಾರು ಅವನು? ಅವನು ಅಂದರೆ ಈಶ್ವರ, ಹೌದಲ್ಲ? ಅಂದರೆ ಭೇದ ಆಯ್ತೇ ಇಲ್ಲ. ಅವನು ಸೃಷ್ಟಿಯನ್ನು ಮಾಡಿದ, ಅವನು ಸೃಷ್ಟಿಯನ್ನು ಧರಿಸಿದ, ಅವನು ಮಾಡಿದ, ಅವನು ಧರಿಸಿದ ಅವನ ಕಾಮದಂತೆ. ಇನ್ನೊಬ್ಬನು ಬರ್ತಾನೆ, ಅವನು ಮಾಡ್ತಾನೆ, ಅವನು ಧರಿಸ್ತಾನೆ, ಅದು ಅವನ ಕಾಮದಂತೆ. ಈಗ ಅವರಿಬ್ಬರು ಬೇರೆ ಬೇರೆ ಅಂತಾದರೂ ಇಲ್ಲೋ? ಈ ಬೇರೆ ಬೇರೆ ಯಾವಾಗ? ಸೃಷ್ಟಿಯ ಪೂರ್ವದಲ್ಲಿಯೂ ಕೂಡ ಈ ಭೇದವನ್ನು ಅಲ್ಲಿ ಇಡಲಾಗಿತ್ತು. ಮರಿಬಾರ್ದು. ಯಾರು ಮಾತಾಡ್ತಾ ಇರೋದು? ನಾನು. ಸದಾಧಾರ ಪೃಥಿವೀ ನ್ಯಾಮ ಇತ್ಯಾದಿ ಮಂತ್ರ ವರ್ಣೈ, ಹೌದಾ? ತತ್ರ ಕಥಂ ಕರ್ಮ ಜ್ಞಾನಕಾಂಡವಾಕ್ಯವಿರೋಧೇ, ಜ್ಞಾನಕಾಂಡವಾಕ್ಯಾರ್ಥಸ್ಯ ಇವ ಏಕತ್ವಸ್ಯ ಸಮಂಜಸ್ಯಂ ಅವಧಾರ್ಯತೆ ಇತಿ ಅತ್ರ ಉಚ್ಯತೆ. ಇಲ್ಲಿ ಈ ವಾಕ್ಯಗಳನ್ನು ಹೇಳಿದ್ದಾರೆ ಸೃಷ್ಟಿಯ ವಿಚಾರವಾಗಿ. ಅವೆಲ್ಲವನ್ನೂ ಧರಿಸಿದ್ದಾನೆ, ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದಾನೆ. ಹೌದು, ಈಗ ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ. ಮತ್ತೊಂದು ಭಾಗಕ್ಕೆ ಬರ್ತಾರೆ, ಕರ್ಮಕಾಂಡ ಮತ್ತು ಜ್ಞಾನಕಾಂಡ. ಈ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಇವುಗಳಲ್ಲಿ ವಿರೋಧ ಇದೆ ಅನ್ನೋದನ್ನು ಉಪನಿಷತ್ತುಗಳೇ ಒಪ್ಪಿಕೊಂಡಾವೆ. ಏನಂತ ವಿರೋಧ ಇವೆ? ಏನು, ವಾಕ್ಯಗಳಿಗೆ ಒಂದಕ್ಕೊಂದು ವಿರೋಧ ಇದೆ. ಕರ್ಮಕಾಂಡ ವಾಕ್ಯಗಳು ಮತ್ತು ಜ್ಞಾನಕಾಂಡ ವಾಕ್ಯಗಳು ವಿರೋಧವಾದರೆ ನೀವು ಹೇಳ್ತೀರಿ ಏಕತ್ವ ಅಂತ ನೀವು ಹೇಳ್ತೀರಿ. ಇಲ್ಲಿ ಶಾಸ್ತ್ರದಲ್ಲಿ ಭೇದವನ್ನು ಹೇಳಲಾಗಿದೆ, ನೀವು ಏಕತ್ವವನ್ನು ಹೇಳ್ತೀರಿ. ಈಗ ನಾವು ಯಾವುದನ್ನು ಒಪ್ಪಿಕೊಬೇಕು, ಯಾವುದು ಸಮಂಜಸವಾಗಿದೆ? ಅವರು ಹೇಳೋದು ಅವರಿಗೆ ಸಮಂಜಸವಾಗಿದೆ, ನೀವು ಹೇಳೋದು ನಿಮಗೆ ಸಮಂಜಸವಾಗಿರಬಹುದು. ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಹೌದಾ? ಕಥಂ ಕರ್ಮಜ್ಞಾನ ಕಾಂಡ ವಾಕ್ಯ ವಿರೋಧ, ಈ ಪ್ರಕಾರವಾಗಿ ಒಂದಕ್ಕೊಂದು ವಿರೋಧಗಳು ಇರುವಾಗ ಯಾವುದಕ್ಕೆ? ಕರ್ಮಕಾಂಡ ಮತ್ತು ಜ್ಞಾನಕಾಂಡದಲ್ಲಿ ಒಂದಕ್ಕೊಂದು ವಿರೋಧ ಇರುವಾಗ ಜ್ಞಾನಕಾಂಡ ವಾಕ್ಯಾರ್ಥಸ್ಯ ಏವ ಏಕತ್ವಸ್ಯಂ. ಈ ಜ್ಞಾನಕಾಂಡದಲ್ಲಿಯ ಏಕತ್ವ ಅನ್ನುವ ಅರ್ಥವನ್ನು ಮಾತ್ರ ನೀವು ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀರಿ. ಸಾಮಂಜಸ್ಯಂ ಅವಧಾರ್ಯತೆ ಇತಿ ಏಕತ್ವ ಅತ್ರ ಉಚ್ಯತೆ. ಇದು ಹೇಗೆ ಸರಿಯಾದೀತು? ಜ್ಞಾನಕಾಂಡದಲ್ಲಿಯ ಏಕತ್ವ ಅನ್ನುವುದು ಮಾತ್ರ ಸರಿ ಅಂತ ಹೇಗಾದೀತು? ಕರ್ಮಕಾಂಡದಲ್ಲಿ ಭೇದವನ್ನು ತೋರಿಸಿದ್ದಾರೆ, ಜ್ಞಾನಕಾಂಡದಲ್ಲಿ ಏಕತ್ವವನ್ನು ಹೇಳಿದ್ದಾರೆ. ಜ್ಞಾನಕಾಂಡದಲ್ಲಿ ಹೇಳಿದ ಏಕತ್ವವೇ ಸರಿ ಅನ್ನುವುದನ್ನು ನಾನು ಹೇಗೆ ಒಪ್ಪಬೇಕು? ಹೇಗೆ ತಾನೇ ಅದು ಸಮಂಜಸವಾದೀತು? ಕನ್ನಡದಲ್ಲಿ ಶಬ್ದ ಅದೇ. ಹೇಗೆ ತಾನೇ ಅದು ಒಪ್ಪಿಗೆ ಆದೀತು ಅನ್ನುವ ಒಂದು ಸಂದೇಹ ಅತ್ರ ಉಚ್ಯತೆ. ಆ ಸಂದೇಹಕ್ಕಾಗಿ ಈ ಶ್ಲೋಕ ಬಂದಿದೆ. ಜೀವಾತ್ಮನೋ ಪೃಥಕ್ತ್ವಂಯತ ಪ್ರಾಗುತ್ಪತ್ತೆ ಪ್ರಕೀರ್ತಿತಂ. ಭವಿಷ್ಯದ್ ವೃತ್ತ್ಯಾ ಗೌಣಂ ತತ್ ಮುಖ್ಯತ್ವಂ ಹಿನ ಯುಜ್ಯತಿ. ಜೀವಾತ್ಮನೋ ಪೃಥಕ್ತ್ವಂ ಯತ್ ಪ್ರಾಗುತ್ಪತ್ತೇ ಪ್ರಕೀರ್ತಿತಂ ಭವಿಷ್ಯದ್ ವೃತ್ತ್ಯಾ ಗೌಣಂ ತತ್ ಮುಖ್ಯತ್ವಂ ಹಿನ ಯುಜ್ಯತಿ ನ ಯುಜ್ಯತಿ. ಯತ್ ಯಾವುದು ಪ್ರಾಗುತ್ಪತ್ತಿ ಸೃಷ್ಟಿಯ ಪೂರ್ವದಲ್ಲಿ ಜೀವಾತ್ಮನೋ ಪೃಥಕ್ತ್ವ ಜೀವಾತ್ಮ ಪರಮಾತ್ಮರಲ್ಲಿಯ ಭೇದವನ್ನ ಪ್ರಕೀರ್ತಿತಂ ಎಲ್ಲಿ ಸ್ಪಷ್ಟಪಡಿಸಲಾಗಿದೆಯೋ ಅದು ಭವಿಷ್ಯತ್ತಿನ ದೃಷ್ಟಿಯಿಂದ ಗೌಣ. ಇಲ್ಲಿ ಗೌಣಾರ್ಥ ಮುಖ್ಯಾರ್ಥ ಅಂತ, ಗೌಣಾರ್ಥ ಮುಖ್ಯಾರ್ಥ. ಏನು ಗೌಣಾರ್ಥ? ಹತ್ತು ಅಂತಸ್ತು ಮೇಲಿನಿಂದ ಅವನು ಜಿಗದ. ಮುಖ್ಯಾರ್ಥ ಏನು? ಜಿಗದ. ಗೌಣಾರ್ಥ ಏನು? ಹತ್ತು ಅಂತಸ್ತಿನಿಂದ ಜಿಗದ. ಹತ್ತು ಅಂತಸ್ತಿನ ಜಿಗಿಯೋದು, ಮೂವತ್ತು ಅಂತಸ್ತಿನ ಜಿಗಿಯೋದು ಏನು ದೊಡ್ಡ ವಿಷಯ ಅಲ್ಲ. ಹತ್ತಂತಸ್ತಿನಿಂದ ಜಿಗಿದು ನಡ್ಕೊಂಡು ಬಂದ, ಆವಾಗ ಜಿಗಿದದ್ದು ಮುಖ್ಯ ಅರ್ಥ. ಅಷ್ಟು ಅಂತಸ್ತಿನಿಂದ ನಡ್ಕೊಂಡು ಜಿಗಿದ ಬಂದು ಬರ್ತಾ ಇದ್ದಾನೆ ಅನ್ನೋದು ಗಮನಾರ್ಥ. ಏನು ಹೇಳಬೇಕಾಗಿದೆ? ಅವನು ಜಿಗಿದ್ರೂ ಕೂಡ ಬದುಕಿದ್ದ. ಮುಖ್ಯ ಅರ್ಥ ಇಷ್ಟೇ ಇದು, ಅವನು ಜಿಗಿದ್ರೂ ಕೂಡ ಬದುಕಿದ್ದ. ಇದನ್ನು ಹೇಗೆ ಹೇಳೋದೀಗ? ಮೋಸ್ಟ್ ಎಂಪಥೆಟಿಕ್ ಆಗಿರಬೇಕು ಅಂದರೆ ಆ ವ್ಯಕ್ತಿಯ ಬಗ್ಗೆ ಪ್ರಾಮುಖ್ಯತೆ ಕೊಡಬೇಕು ಅಂತಾಗಿದ್ದಾದ್ರೆ ಅದಕ್ಕೆ ಈ ಥರ ಅವನು ಅಷ್ಟು ಮೇಲಿನಿಂದ ಜಿಗಿದು ಆದರೂ ನಡ್ಕೊಂಡು ಬಂದ ಅಂತಂದರೆ ಬದುಕಿದ ನಡ್ಕೊಂಡು ಬಂದ. ಈಗ ಹತ್ತು ಅಂತಸ್ತಿನಿಂದ ಜಿಗಿದ ಅನ್ನುವಂಥದ್ದೇನಿದೆಯೋ ಅದು ಗೌಣ. ಏನ್ರಿ ಬಂಡಿ ಬಂಡಿ ಊಟ ಮಾಡ್ತಾನ ಅವನು ನಿನ್ನೆ ಹೇಳು ಇಲ್ಲಿ ಭೀಮ ಅಂತಿದಲ್ಲ ಅವನು ಎಷ್ಟು ಹಾಕಿದ್ರು ತಿಂತಾನಂತ. ಅವಾಗ ಒಂದು ಲೆಕ್ಕ ಹೇಳೋದು ಬಂಡಿ ಎಷ್ಟು ಅನ್ನ ಉಣ್ತದೆ ಜಾಸ್ತಿ ಊಟ ಮಾಡ್ತದೆ ಅನ್ನೋದು ಮುಖ್ಯ ಅರ್ಥ ಗೊತ್ತಾಯ್ತಲ್ಲೋ. ಬಾಕಿದೆಲ್ಲ ಏನು ಗೌಣ. ಹಾಗೆ ಉಪನಿಷತ್ತುಗಳಲ್ಲಿ ಜೀವಾತ್ಮ ಪರಮಾತ್ಮನಲ್ಲಿಯ ಭೇದಗಳ ಜೊತೆ ಜೊತೆಗೆ ಜ್ಞಾನಕಾಂಡ ಮತ್ತು ಕರ್ಮಕಾಂಡದ ವಿಚಾರ ಮಾಡಿದಾಗ ಜ್ಞಾನಕಾಂಡದ ವಾಕ್ಯಗಳು ಏಕತ್ವವನ್ನು ತೋರಿಸ್ತವೆ, ಕರ್ಮಕಾಂಡದ ವಾಕ್ಯಗಳು ಭೇದವನ್ನು ತೋರಿಸ್ತವೆ. ಇಲ್ಲಿ ಗೌಣಾರ್ಥ ಮುಖ್ಯ ಅರ್ಥ ಅಂತ ತಗೊಂಡಿದ್ದಾದರೆ ಗೌಣಾರ್ಥಕ್ಕೆ ನಾವು ಇಲ್ಲಿ ಅರ್ಥ ಇದೇನು ಇದು ಬೇರೆ ಬೇರೆ ಅನ್ನೋದು ಗೌಣಾರ್ಥ ಅಂತ ತಗೋದು, ಏಕತ್ವ ಅನ್ನೋದು ಮುಖ್ಯ ಅರ್ಥ ಅಂತ ಅದನ್ನು ಹೇಳ್ತಾರೆ. ಜೀವಾತ್ಮನೋ ಪೃಥಕ್ತ್ವಂ ಯತ್ ಪ್ರಾಗುತ್ಪತ್ತೇ ಪ್ರಕೀರ್ತಿದಂ ಸೃಷ್ಟಿಯ ಪೂರ್ವದಲ್ಲಿ ಏನು ಪ್ರಸಿದ್ಧಪಡಿಸಲಾಗಿದೆ ಏನು ಜೀವಾತ್ಮನೋ ಪೃಥಕ್ತ್ವಂ, ಜೀವಾತ್ಮ ಪರಮಾತ್ಮ ಇಬ್ಬರಲ್ಲಿ ಬೇರೆ ಬೇರೆ ಎನ್ನುವ ಭೇದವನ್ನು ತೋರಿಸಲಾಗಿದೆಯೋ ಆ ಬೇರೆ ಬೇರೆಯನ್ನು ತೋರಿಸಲಾಗಿದ್ದು ಅದೇನಪ್ಪ ಅಂತಂದರೆ ಅದು ಗೌಣ. ಯಾಕೆ ಭವಿಷ್ಯದ ವೃತ್ತಿಯ ಗೌಣ, ಮುಂದೆ ನಮಗೆ ಏನು ಹೇಳಬೇಕಾಗಿದೆ ಅನ್ನುವ ದೃಷ್ಟಿಯಿಂದ ಈಗ ಹೇಳಿದ್ದೇನದು ಗೌಣ. ಮುಂದೆ ನಮಗೇನೋ ಹೇಳಬೇಕಾಗಿದೆ, ವಿಶೇಷವಾಗಿ ಹೇಳಬೇಕಾಗಿದೆ ನಾವು ನಿಮಗೆ, ಆ ವಿಶೇಷವಾಗಿ ಹೇಳಬೇಕಾಗಿರೋ ದೃಷ್ಟಿಯಿಂದ ಈಗ ಹೇಳಿದ್ದೇನಿದು ಗೌಣಾರ್ಥ. ಭವಿಷ್ಯದ ವೃತ್ತಿಯ ಗೌಣಂ ತತ್ರ ಮುಖ್ಯತ್ವಂಗೆ ನ ಯುಜ್ಯತೆ. ಮುಖ್ಯತ್ವವನ್ನು ಹೇಳಬೇಕಾದ್ರೆ ಅದು ಯುಕ್ತ ಯೋಗ್ಯವಾಗೋದಿಲ್ಲ. ಮುಖ್ಯತ್ವವನ್ನು ಯಾವಾಗ ಹೇಳ್ತೇವೆ ನಾವು? ಭವಿಷ್ಯದಲ್ಲಿ ಹೇಳೋರಿದ್ದೇವೆ. ಆವಾಗ ಇದಕ್ಕೆ ಯಾವ ಅರ್ಥವೂ ಇರೋದಿಲ್ಲ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತುರತ್ನಗಳನ್ನು ಹೇಳ್ತಾರಲ್ಲ, ಮುತ್ತುರತ್ನಗಳನ್ನು ರಸ್ತೆಯ ಮೇಲೆ ಅಳದು ಅಳದು ಹಾಕ್ತಾ ಇದ್ದೆ. ಅರ್ಥ ಆಯ್ತಾ? ಪೌರಾಣಿಕವಾಗಿ ಐತಿಹಾಸಿಕವಾಗಿ ಅದನ್ನು ಹೇಳಿದ್ರು ಕೂಡ ಇವತ್ತು ನಾವು ನೀವು ಎಷ್ಟು ಮಟ್ಟಿಗೆ ಆ ವಿಷಯದ ಬ್ರೈನ್ ವಾಶ್ ಆಗಿವೆ ಅಂತಂದ್ರೆ ಹೋಗಿದ್ದೀವಿ ಅಂತಂದ್ರೆ ಅವಾಗ ಅಳದುದು ಇವಾಗೂ ಎಲ್ಲ ಎಲ್ಲಿ ಮುತ್ತುಗಳು ಸಿಗ್ತಾವೇನೋ ಅಂತ ರಸ್ತೆ ಮೇಲೆ ಅಡ್ಡಾಡ್ತಿರ್ತೇವೆ ನಾವು. ಚಿನ್ನದ ಮಳೆ ಸುರಿತು, ಅದು ತುಂಟು ಸುರಿತು, ನಾಣ್ಯಗಳು ಸುರಿತು, ಉದ್ದ ಎಲ್ಲ ಗೌಣಾರ್ಥ. ಏನು ಸಮೃದ್ಧವಾಗಿತ್ತು, ಮುಖ್ಯ ಅರ್ಥ ಏನಂದ್ರೆ ಸಾಮ್ರಾಜ್ಯವು ಸಮೃದ್ಧವಾದ ಸಾಮ್ರಾಜ್ಯವಾಗಿತ್ತು ಇಷ್ಟು. ಇದನ್ನು ಸ್ತುತಿ ಪರ್ವ ಹೆಂಗೆ ಹೇಳೋದಾಗಾದ್ರೆ ಅಯ್ಯೋ ಮುತ್ತುರತ್ನಗಳಿತಾ ಇದ್ರಂತೆ, ತೂರ್ತಾ ಇದ್ರಂತೆ, ಬಂಗಾರದ ಮಳೆ ಆಯ್ತಂತೆ. ಮುಖ್ಯ ಅರ್ಥದಲ್ಲಿ ಏನು ಸಮೃದ್ಧವಾಗಿತ್ತು, ರಾಜ್ಯ ಸಮೃದ್ಧವಾಗಿತ್ತು. ಭವಿಷ್ಯದ ವೃತ್ಯ ನಾವು ಮುಂದೆ ಅಮೋಘವಾದ ಕೆಲವು ವಿಷಯವನ್ನು ತಿಳಿಸಬೇಕಾಗಿದೆ. ಆ ವಿಷಯಗಳ ದೃಷ್ಟಿಯಿಂದ ಗೌಣಂ ತತ್ ಮುಖ್ಯತ್ವಂಗೆ ನ ಯುಜ್ಯತೆ. ಅದನ್ನು ನಾವು ಮುಖ್ಯತ್ವ ಅರ್ಥದಲ್ಲಿ ತಗೋಬಾರದು. ಯಾವುದನ್ನು ಗೌಣಾರ್ಥದಲ್ಲಿ ಹೇಳಿದ್ದಾರೋ ಅದನ್ನು ಗೌಣಾರ್ಥದಲ್ಲಿ ಮಾತ್ರ ನೋಡಬೇಕೇ ವಿನಃ ಅದು ಮುಖ್ಯಾರ್ಥದಲ್ಲಿ ನೋಡಬಾರ್ದು. ನಮ್ದು ಏನಾಗಿದೆ ಸಂಸ್ಕಾರ ಅಂದರೆ ಗೌಣವಾಗಿ ಹೇಳಿದ್ದು ಮುಖ್ಯ ಆಗಿದೆ, ಮುಖ್ಯವಾಗಿದ್ದೆಲ್ಲ ಗೌಣ ಆಗಿಬಿಟ್ಟದೆ. ಎಲ್ಲಿ ಬ್ರಹ್ಮ ಎಲ್ಲಿ ಆತ್ಮ ಭೋಗ, ಇವತ್ತಿನ ರೊಟ್ಟಿ ಚಟ್ನಿ ಸಿಕ್ಕರೆ ಸಾಕಾಗಿದೆ, ರೊಟ್ಟಿ ಚಟ್ನಿ ಸಿಕ್ಕ ಸಾಕಾಗಿದೆ ಅಂತ ಒಬ್ರು ಅಂದ್ರೆ ಆ ಇಂದ್ರಮ್ಮನ ಮನೆಯೊಳಗೆ ಏನಂತಾರೆ ಇಂದ್ರಮ್ಮ, ಆ ಇಂದ್ರಮ್ಮನೊಳಗೆ ಏನಂತಾರೆ ಇವತ್ತು ಸಿಕ್ಕದ್ದನ್ನು ಅರಗಿಸಿಕೊಂಡ್ರೆ ಸಾಕಾಗಿದೆ. ಆ ಭಾಗ್ಯ ಲಕ್ಷ್ಮಿ ಬರ್ತಾಳೆ. ಅದೇನೋ ಮೊನ್ನೆ ಒಂದು ಲಕ್ಷ್ಮಿ ಪೂಜೆ ಏನಾಯ್ತಲ್ಲ, ಏನದು ವರಮಹಾಲಕ್ಷ್ಮಿ ಪೂಜೆ. ಆಮೇಲೆ ಡಿ ಕೆ ಶಿವಕುಮಾರ ಮನೆ ಕರೆಗಳು ನಿಂತ್ಕೊಂಡು, ಏನಪ್ಪ ಶಿವಕುಮಾರ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಒಳಗೆ ಬಂದಿದ್ದೀನಿ, ಒಳಗೆ ಬರಲ್ಲ ಹಾಗೆ. ಏ ಯವ್ವ ಅಲ್ಲೇ ನಿಂತ್ಕೋ, ಈ ಮೊದಲು ಬಂದದ್ದು ಅರಗಿಸ್ಕೊಂಡ್ರೆ ಸಾಕಾಗಿದೆ, ಅಲ್ಲೇ ನಿಂತ್ಕೋ. ಹಂಗೆ ಗೌಣಾರ್ಥದಲ್ಲಿ ಮುಖ್ಯಾರ್ಥದಲ್ಲಿ ನಾವು ಗುರುತಿಸ್ಬೇಕು ಅಂತಂದ್ರೆ ಯಾಕೆ ಗುರುತಿಸ್ಬೇಕು? ಭವಿಷ್ಯದ ವೃತ್ತಿಯಲ್ಲಿ ಮುಂದೆ ಉಪನಿಷತ್ತು ಏನು ಹೇಳಬೇಕಾಗಿದೆ ಆ ಮುಂದೆ ಹೇಳುವ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಈ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ಅದನ್ನ ಮುಖ್ಯಾರ್ಥದಲ್ಲಿ ನೋಡಬಾರದು, ಭವಿಷ್ಯದ ವೃತ್ತಿಯಿಂದ. ಈಗ ಹೇಳಿದ್ದು ಮುಖ್ಯಾರ್ಥ ಅಂತ ಆಗುವುದಿಲ್ಲ, ಭವಿಷ್ಯದ ವೃತ್ತಿಯಿಂದ ಈಗ ಹೇಳಿದ್ದು ಮುಖ್ಯಾರ್ಥ ಅಂತ ಆಗೋದಿಲ್ಲ, ಈಗ ಹೇಳಿದ್ದು ಗೌಣಾರ್ಥ ಅಂತ ನೀವು ಸ್ವೀಕಾರ ಮಾಡಬೇಕು. ಅವಕ್ಕೆ ಕೆಲವೊಂದು ಕೋಟ್ ಕೊಡ್ತಾರೆ ನೋಡ್ರಿ, 153 ಭಾಷ್ಯ. ಯತೋ ವಾ ಇಮಾನಿ ಭೂತಾನಿ ಜಾಯಂತಿ, ಯಥಾಗ್ನೇಃ ಕ್ಷುದ್ರಾ ವಿಸ್ಫುಲಿಂಗಾಃ. ತೈತ್ರಿಯ ಹೇಳ್ತದ, ಇಮಾನಿ ಭೂತಾನಿ ಯಥೋವಾ ಜಾಯಂತಿ, ಈ ಜೀವಭೂತ ರಾಶಿಗಳು ಯತಃ ಯಾವುದರಿಂದಾಗಿ ಜಾಯಂತಿ ಹುಟ್ಟಿಕೊಂಡಿವೆಯೋ. ಈಗ ಯಾವುದರಿಂದಾಗಿ ಹುಟ್ಟಿಕೊಂಡಿವೆಯೋ ಅನ್ನುವಂಥ ಹೇಳಿಕೆಯಲ್ಲಿ ಏನಾಗ್ತದೆ, ಅದು ಬೇರೆ ಹುಟ್ಟಿದ ಬೇರೆ ಅಂತ ಆಯ್ತಿಲ್ಲ. ಇದನ್ನು ಮುಖ್ಯ ಅರ್ಥವಾಗಿ ತಗೋಬಾರ್ದು. ಇದನ್ನು ಹೇಗೆ ತಗೋಬೇಕು? ಗೌಣ ಅರ್ಥ. ಮತ್ತೊಂದು ಕಡೆ ಹೇಳ್ತಾರೆ ಬೃಹದಾರಣ್ಯಕ್ಕೆ, ಯಥಾ ಅಗ್ನೇಹೇ ಕ್ಷುದ್ರ ವಿಸ್ಫುಲಿಂಗ, ಹೇಗೆ ಕ್ಷುದ್ರ ಕಿಡಿ ಕಿಡಿ ಸಣ್ಣ ಸಣ್ಣ, ಯಥಾ ಅಗ್ನೇಹೇ ಅಗ್ನಿಯಿಂದ ವಿಸ್ಫುಲಿಂಗ, ಇವು ಕಿಡಿಗಳು. ಎಂಥ ಕಿಡಿಗಳು? ಚಿಕ್ಕ ಚಿಕ್ಕ ಕಿಡಿಗಳು, ಸೂಕ್ಷ್ಮವಾದ ಕಿಡಿಗಳು. ಯಥಾ ಅಗ್ನೇಹೇ ಕ್ಷುದ್ರ ವಿಸ್ಫುಲಿಂಗ ತಥಾ, ಪರಮಾತ್ಮನಿಂದ ಈ ಜೀವರಾಶಿಗಳೆಲ್ಲ ಹುಟ್ಟಿಕೊಂಡವು. ಮುಖ್ಯ ಅರ್ಥವೋ ಗೌಣ ಅರ್ಥವೋ? ಮುಖ್ಯ ಅರ್ಥ. ಮುಖ್ಯ ಅರ್ಥ ಅಂದ್ರೆ ಏನಾಗ್ತದೆ? ಮುಖ್ಯ ಅರ್ಥ ಅಂದ್ರೆ ಏನಾಗ್ತದೆ? ಯಾವುದರಲ್ಲಿ ಭೇದ? ಜೀವಾತ್ಮರು ಮತ್ತು ಪರಮಾತ್ಮರಲ್ಲಿ ಭೇದ. ಅವ್ರು ಭೇದನೇ ಹೇಳಿದ್ದಾರೆ ತಪ್ಪು, ಭವಿಷ್ಯದ ದೃಷ್ಟಿಯಿಂದ. ಇದನ್ನು ನಾವು ಏನಂತಬೇಕು? ಗೌಣ ಅಂತ ತಗೋಬೇಕು. ಮತ್ತೆ ಒಂದು ಕೋಟ್ ಕೊಡ್ತಾರೆ, ತಸ್ಮಾದ್ವಾ ಈ ತಸ್ಮಾದ್ ಆತ್ಮನಃ ಆಕಾಶ ಸಂಭೂತ. ತಸ್ಮಾದ್ವಾ ಈ ತಸ್ಮಾದ್ ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಯ ಪೃಥಿವಿ ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಅನ್ನ ಅನ್ನ ಪುರುಷ ಸ ಪುರುಷ. ಆ ಪುರುಷನು ಆತ್ಮನಿಂದ ಬೇರೆ ಆತ್ಮವಿಲ್ಲೋ? ಇದನ್ನ ಮುಖ್ಯ ಅರ್ಥ ತಗೊಂಡ್ರೆ ಏನಾಗ್ತದೆ? ಪೂರಾ ಫಿಲಾಸಫಿನೇ ಉಲ್ಟಾ ಪುಲ್ಟಾ. ಜೀವಾತ್ಮ ಪರಮಾತ್ಮನೋ ಐಕ್ಯತ್ವಂ ಉಪನಿಷತ್ತಿನ ಸಬ್ಜೆಕ್ಟ್ ಏನು ಅಂತಂದ್ರೆ ಜೀವೇಶ್ವರರಲ್ಲಿ ಐಕ್ಯವನ್ನು ತೋರಿಸುತ್ತದೆ. ಜೀವೇಶ್ವರರಲ್ಲಿಯ ಭೇದವು ಅವಿದ್ಯಾ ಕಾಮಕರ್ಮಗಳಿಂದಾಗಿ ಜೀವೇಶ್ವರರಲ್ಲಿ ಭೇದವು ತತ್ಕಾರಣವಾಗಿ ಹುಟ್ಟು ಸಾವುಗಳು ರಾಗದ್ವೇಷಗಳು ಇವುಗಳು ಶಾಂತವಾಗಬೇಕು ಅಂತಂದ್ರೆ ಭೇದ ಹೋಗಬೇಕು. ಈ ಭೇದವನ್ನ ತೆಗೆದುಹಾಕಲಿಕ್ಕಾಗಿ ಒಂದು ಉಪಾಯ ಮಾರ್ಗವನ್ನ ಶಾಸ್ತ್ರ ತಿಳಿಸ್ತದೆ, ಅದು ಐಕ್ಯ, ಜೀವೇಶ್ವರ ಐಕ್ಯ. ಈ ಐಕ್ಯ ಅನ್ನುವಂಥದ್ದೇನಿದೆ, ಇದು ಸಮಂಜಸ. ಬರೀ ಐಕ್ಯವನ್ನು ಮಾತ್ರ ತೋರಿಸಿ ಭೇದ ನಮಗೆ ಸಂಬಂಧ ಇಲ್ಲ ಅಂತ ಬಿಡುವುದು ಸರಿಯಾ? ಭೇದದಲ್ಲಿ ಮಿಥ್ಯತ್ವವನ್ನು ಗುರುತಿಸೋದು ಸರಿಯಾ? ಅದನ್ನ ಬಿಡಿಸಿಕೊಂಡು ಸರಿಸಿಕೊಂಡು ಅದರಿಂದ ಹೇಳಿಯಂತೆ ಓಡಿ ಹೋಗೋದಕ್ಕಿಂತ ಅವುಗಳಲ್ಲಿಯ ಮಿಥ್ಯತ್ವ, ಅವುಗಳಲ್ಲಿಯ ತೋರಿಕೆ, ಅವುಗಳಲ್ಲಿಯ ಆಭಾಸ, ಆವಾಗ ಮುಖ್ಯ ಅರ್ಥಕ್ಕೆ ಮುಖ್ಯತ್ವ ಬರ್ತದೆ, ಅರ್ಥ ಗೊತ್ತಾಗ್ತದೆ. ಅಲ್ಲಿವರೆಗೂ ನಮಗೆ ಗೌಣಾರ್ಥವು ಅರ್ಥವತ್ವವಾಗಿತ್ತು. ಇವಾಗ ಮುಖ್ಯ ಅರ್ಥವು ಅದು ಏನಾಗ್ತದೆ, ನಮಗೆ ಅರ್ಥವತ್ತಾಗ್ತದೆ. ಮುಖ್ಯಾರ್ಥವು ಯಾವಾಗ ಅರ್ಥವಾಗ್ತದೋ, ಅನಾತ್ಮಾದಿಗಳು ಗೌಣಾರ್ಥವನ್ನು ಹೊಂದಿದ್ದರಿಂದಾಗಿ ಇಲ್ಲಿ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಅದನ್ನು ನಾಶ ಮಾಡೋ ಅವಶ್ಯಕತೆ ಇಲ್ಲ. ಯಾವುದನ್ನ? ನಾಮರೂಪಾತ್ಮಕವಾದ ಜಗತ್ತನ್ನು ನಾಶ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದು ಇಲ್ಲೇ ಇಲ್ಲ. ಯಾರಾದರೂ ಕನ್ನಡಿಯಲ್ಲಿಯ ಪ್ರತಿಬಿಂಬವನ್ನು ಇವತ್ತಿನಿಗೂ ನಾಶ ಮಾಡಿದಾರ? ಕನ್ನಡಿಯನ್ನು ಒಡೆದು ಹಾಕಿದ್ದಾರೆ, ತಮ್ಮ ಮುಖ ಪರಚಿಕೊಂಡಿದ್ದಾರೆ. ಆದರೆ ಕನ್ನಡಿಯಲ್ಲಿಯ ಪ್ರತಿಬಿಂಬವನ್ನು ನಾಶ ಮಾಡಿದಾರ? ಯಾಕೆ ಮಾಡಿಲ್ಲ? ಮಾಡಲಿಕ್ಕಾಗೋದಿಲ್ಲ, ಮಾಡಲಿಕ್ಕಾಗೋದಿಲ್ಲ ಅಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಇಲ್ಲೇ ಇಲ್ಲ, ಅದಕ್ಕೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ, ಭೌತಿಕ ಅಸ್ತಿತ್ವ ಇಲ್ಲ. ಯಾವುದಕ್ಕೆ ಭೌತಿಕ ಅಸ್ತಿತ್ವ ಇಲ್ಲೋ ಅದನ್ನು ನಾಶ ಮಾಡೋ ಅವಶ್ಯಕತೆ ಇಲ್ಲ. ಹೌದಲ್ಲ? ಶಶವಿಷಾಣವತ್ ಇವತ್ತಿಗೂ ಮೊಲದ ಕೊಂಬನ್ನು ಯಾರೂ ಕತ್ತರಿಸಿಕೊಂಡು ಬಂದು ಅಲಂಕಾರಿಕ ವಸ್ತುವನ್ನು ತಯಾರು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅದು ಇಲ್ಲೇ ಇಲ್ಲ. ಇದಕ್ಕೆ 100% ನಾನ್ ಎಕ್ಸಿಸ್ಟೆಂಟ್ ಅಂತ ಕರೀತಾರೆ, ಅಸತ್. ಆದರೆ ಪ್ರಪಂಚ ಅಸತ್ ಅಲ್ಲ, ಪ್ರಪಂಚ ಅಸತ್ ಅಲ್ಲ, ಸತ್ತು ಅಲ್ಲ. ಗೊತ್ತಲ್ಲ, ಇದು ಅಸತ್ತು ಅಲ್ಲ, ಇದು ಸತ್ತು ಅಲ್ಲ. ಮತ್ತು ಏನಿದು ಪ್ರಪಂಚ? ಇದು ತೋರಿ ಅಡುಗುವುದು, ತಂಪಾಡಿ ತಾನಿದೆ ಅಷ್ಟೇ. ಗೊತ್ತಲ್ಲ, ಇಂತಹ ಈ ಪ್ರಪಂಚವನ್ನು ಯಾರೂ ನಾಶ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇನ್ನೊಂದು ಕಡೆ ಬರ್ತದ ನೋಡಿ, ಅದಕ್ಕೇನು ಹೇಳ್ತೀರಿ ಉತ್ತರ ನೀವು? ಆತ್ಮಜ್ಞಾನವನ್ನು ಹೊಂದಿದ, ಐಕ್ಯತ್ವವನ್ನು ಗುರುತಿಸಿದ ನಂತರ ಪ್ರಪಂಚವೆಲ್ಲವೂ ನಾಶವಾಗಿ ಹೋಗುತ್ತದೆ. ಮುಖ್ಯಾರ್ಥನ ಗೌಣಾರ್ಥನ? ಗೌಣಾರ್ಥ, ಮುಖ್ಯಾರ್ಥ ಅಲ್ಲ, ಗೌಣಾರ್ಥ. ಏಕೆಂದ್ರೆ ಪ್ರಪಂಚ ನಾಶ ಆಗುವ ಅವಶ್ಯಕತೆ ಯಾಕಿಲ್ಲ? ಅಲ್ಲಿ ಬಂತು ಪ್ರಾಬ್ಲಮ್ ನಿಮ್ಮ ಹತ್ರ. ಇಲ್ವೇ ಇಲ್ಲವೋ ತೋರಿ ಅಡುಗುವುದು, ತೋರಿ ಅಡುಗುವ ಸತ್ಯವಾಗಿದ್ದರಿಂದಾಗಿ ಅದರ ನಾಶ ಮಾಡುವ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಒಂದು ಸ್ಟೆಪ್ ಸೇರಿಸಿಕೊಂಡು ಆಸ್ ವೆಲ್ ಅದು ಇಲ್ಲವೇ ಇಲ್ಲ ಅಂತ ನೀವು ಸೇರಿಸೋದು ಚಿಂತೆ ಇಲ್ಲ. ಹೇಗಿದೆಯಪ್ಪ ನಾಮರೂಪದ ಜಗತ್ತು? ಇದ್ದಂತ ಇದೆ. ಯಾವುದು ಇದ್ದಂತೆ ಇದೆಯೋ ಅದು ನಾಶವಾದಂತೆ ನಾಶವಾಗ್ತದೆ ಅಷ್ಟೆ. ಸರಿಯಾದ ತಿಳುವಳಿಕೆಯಲ್ಲಿ. ಆದ್ರಿಂದ ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ. ಇನ್ನೊಂದು ಕೋಟ್ ಕೊಡ್ತಾರೆ ಛಾಂದೋಗ್ಯ, ತದೈಕ್ಷತ ತತ್ತೇಜ ಅಸೃಜತ್. ತತ್ತೇಜ ತದೈಕ್ಷತ್, ಅದೇನು ಮಾಡ್ತದೆ ಐಕ್ಷತ್, ಆ ಭಗವಂತ ಚಾಣಾಕ್ಷವಾದ ಕಣ್ಣುಗಳಿಂದ ಅವನು ನೋಡಿದನಂತೆ. ಎಂಟಿನೆಸ್ ಅನ್ನು, ಎಂಟಿನೆಸ್ ಅನ್ನು ನೋಡಿದನಂತೆ. ಅದನ್ನು ನೋಡಿ ಆಮೇಲೆ ಅವನು ಎಲ್ಲಿ ನೋಡಿದ ಅಲ್ಲಿ ಸೃಷ್ಟಿ ಆಯಿತು. ಏನು ಸೃಷ್ಟಿ ಆಯಿತು? ಅಸೃಜತ, ಸೃಷ್ಟಿ ಮಾಡಿದ. ಜಸ್ಟ್ ಬರೀ ನೋಟದಿಂದ ಸೃಷ್ಟಿ ಮಾಡ, ಇವನ್ ನೋಟ್ ಬಂದಿಯಿಂದ ಸೃಷ್ಟಿ ಮಾಡಿದ, ಅವನ ನೋಟದಿಂದ ಸೃಷ್ಟಿ. ತದೈಕ್ಷತ ತದೈಕ್ಷತ, ಸೃಷ್ಟಿ ದೃಷ್ಟಿ ಮಾತ್ರದಿಂದ ಸೃಷ್ಟಿಯನ್ನ ಮಾಡಿದ ಅನ್ನುವ ಒಂದು ಉಪನಿಷತ್ ಹೇಳಿ ಚಾಂದೋಗ್ಯ. ಏನ್ ತೋರಿಸ್ತದೆ? ಮೊದಲು ದ್ವೈತದ ಹೇಳ್ಬೇಕು ನೀವು. ಏನ್ ತೋರಿಸ್ತದೆ ದ್ವೈತ ಹೇಳ್ರಿ, ಭೇದ ಹೇಳ್ರಿ. ಮುಂಚೆ ಸೃಷ್ಟಿಯನ್ನ ಮಾಡಿದ, ಸೃಷ್ಟಿಯನ್ನ ಉಂಟು ಮಾಡಿದ, ಇದು ದ್ವೈತ. ಹೌದಾ? ಇದು ಹೆಂಗೆ ಸಂಬಂಧಿಸ ಆಗ್ತದೆ ಜ್ಞಾನಕಾಂಡಿಗಳಿಗೆ? ಇದನ್ನು ನೀವು ಗೌಣ, ಯಾಕೆ ಗೌಣ ಅರ್ಥ ಆಗಿ ತೋಬೇಕು ಇದನ್ನ? ಹೌದಲ್ಲ, ಸೃಷ್ಟಿ ಮಾಡಿದಂತೆ ನೋಡಿದಂತೆ. ಆ ತೈತ್ರಿ ಪುರುಷತ್ತು ಹೇಳ್ತಾರಲ್ಲ, ಸತಪೋ ತಪ್ಯತ ಸತಪಸ್ತತ್ವ ಇದಗುಂ ಸರ್ವಂ ಅಸೃಜತ. ಏನ್ ತಪಸ್ಸು? ಸಂಕಲ್ಪ ಬಹುಶ್ಯಾಂ ಪ್ರಜಾ ಈತಿ, ಅದು ತಪಸ್ಸು. ನಾನು ಅನೇಕವಾಗಬೇಕು. ಬಹುಶ್ಯಾ, ನಾನು ಅನೇಕವಾಗಬೇಕು. ಇದು ಇದು ಇದು ಇದು ಇದು ತಪಸ್ಸಿನ ವಾಕ್ಯ. ಅದು ಈ ವಾಕ್ಯದ ಮೇಲೆ ತಪಸ್ಸು. ಸತಪೋ ತಪ್ಯತ, ಹಾಗೆ ಇಲ್ಲಿ ಐಕ್ಷತ. ಏನ್ ಐಕ್ಷತ? ಸೃಷ್ಟಿ ಹೀಗಾಗಲಿ ಅಂತ ನೋಡಿದ. ಆಮೇಲೆ ಏನಾಯ್ತು? ತತ್ತೇಜ ಅಸೃಜತ, ಆ ಕೇವಲ ಚೈತನ್ಯವಾದಂತಹ ಆ ಶಕ್ತಿ ಅಸೃಜತ, ಸೃಷ್ಟಿಯನ್ನ ಮಾಡಿತು. ಭೂತಕಾಲ ನ ಸೃಜತ ಅಲ್ಲ, ಸೃಷ್ಟಿ. ಸೃಷ್ಟಿಯ ವರ್ತಮಾನ ಪ್ರಸಂಗದಲ್ಲಿದ್ದೇವೆ. ಇದನ್ನ ಭೂತಕಾಲವನ್ನಾಗಿ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಇದೇನಾಗಿದೆ? ಅಸೃಜತ ಅಂದ್ರೆ ಹುಟ್ಟಿಸಿದನು, ಹುಟ್ಟಿಸಿದನು, ಸೃಷ್ಟಿಸಿದನು ಬರೀ ನೋಟದಿಂದ. ಇತ್ಯಾದಿ ಉತ್ಪತ್ತಿ ಅರ್ಥ ಉಪನಿಷತ್ ವಾಕ್ಯೇಭ್ಯ. ಉಪನಿಷತ್ ವಾಕ್ಯಗಳು ಈ ಪ್ರಕಾರವಾದ ಅನೇಕ ಸೃಷ್ಟಿಯ ವಿಚಾರವಾದ ಮಾತುಗಳನ್ನು ಮಾತಾಡ್ತದೆ. ಅದು ಏನ್ ತೋರಿಸ್ತದೆ ತಾತ್ಪರ್ಯವಾಗಿ? ಪ್ರಾಕೃತತ್ವ ಕರ್ಮಕಾಂಡೇ ಪ್ರಕೀರ್ತಿತ ಯತ್ ತತ್ ನ ಪರಮಾರ್ಥತಃ ಕಿಂ ತರ್ಹಿ ಗೌಣಂ ಮಹಾಕಾಶ ಘಟಾಕಾಶಾದಿ ಭೇದವತ್. ಭೇದವತ್ ಪ್ರಾಕ್ ಪೃಥಕ್ತ ಕರ್ಮಕಾಂಡೇ ಪ್ರಕೀರ್ತಿತ, ಕರ್ಮಕಾಂಡದಲ್ಲಿ ಪೂರ್ವದಲ್ಲಿ ಕರ್ಮಕಾಂಡದಲ್ಲಿ ಏನು ಭೇದಗಳನ್ನು ಹೇಳಲಾಗಿದೆಯೋ ತತ್ರ ನ ಪರಮಾರ್ಥತಃ. ನೋಡ್ರಿ, ಮುಖ್ಯ ವಿಷಯಕ್ಕೆ ಬರ್ತಾರೆ. ಅಲ್ಲಿ ಹೇಳಿದಂತಹ ಭೇದಗಳು ಯಾವುವು ಕೂಡ ಪಾರಮಾರ್ಥಿಕವಾದ ಭೇದಗಳನ್ನು ಹೊಂದಿಲ್ಲ. ಅವು ವ್ಯಾವಹಾರಿಕವಾಗಿ ಇದ್ದಿರಬಹುದು, ಭವಿಷ್ಯದ ದೃಷ್ಟಿಯಿಂದ ಇದ್ದಿರಬಹುದು. ವೈಕುಂಠ ಇದೆ, ಭವಿಷ್ಯದ ದೃಷ್ಟಿಯಿಂದ ಇದೆ. ಲೋಕಾಂತರಗಳ ಪ್ರಯಾಣ ಇದೆ, ಭವಿಷ್ಯ ದೃಷ್ಟಿಯಿಂದ ಇವೆಲ್ಲ ಇರಬಹುದು. ಆದರೆ ಮುಖ್ಯಾರ್ಥದ ತೋಳಿಕೆ ಇವು ಆಗೋದಿಲ್ಲ. ಗೌಣವಾಗಿ ಕಿಂ ತರ್ಹಿ ಗೌಣಂ, ಗೌಣಾರ್ಥದಲ್ಲಿ ಏನಾಗ್ತದೆ? ಮಹಾಕಾಶ ಘಟಾಕಾಶಾದಿ ಭೇದವತ್, ಮಹಾಕಾಶ ಘಟಾಕಾಶ, ಘಟಾಕಾಶ ಘಟದ ಒಳಗಿರುವ ಆಕಾಶ, ಘಟಾಕಾಶ ಘಟವನ್ನು ಬಿಟ್ಟು ಹೊರಗಿರುವ ಆಕಾಶ, ಅದು ಮಹಾಕಾಶ. ಇದು ಘಟಾಕಾಶ, ಅದು ಮಹಾಕಾಶ. ಭೇದವನ್ನು ಸೃಷ್ಟಿ ಮಾಡಲಿಕ್ಕೆ ಮಧ್ಯದಲ್ಲಿ ಏನಿದೆ, ಏನು ಉಪಾಧಿ ಇದೆ? ಘಟ, ಗೌಣ. ನೀವು ಯಾವಾಗ ಘಟವನ್ನು ಮುಖ್ಯ ಅಂತ ತಗೋತೀರಿ, ಆವಾಗ ಎದಕ್ಕೆ ಮುಖ್ಯತೆ ಬರ್ತದೆ? ಘಟಾಕಾಶಕ್ಕೆ. ಅದನ್ನು ಹೊರತುಪಡಿಸಿ ಹೊರಗಡೆ ನೋಡ್ತೀವಿ. ಯಾವುದನ್ನು ಹೊರತುಪಡಿಸಿ? ಘಟವನ್ನು ಹೊರತುಪಡಿಸಿ ಹೊರಗಡೆ ನೋಡ್ತೀವಿ, ಅವ ಮಹಾಕಾಶಕ್ಕೆ ಮಹತ್ವ ಬರ್ತದೆ. ಘಟದ ದೃಷ್ಟಿಯಿಂದ ಘಟಾಕಾಶ, ಘಟಾಕಾಶದ ದೃಷ್ಟಿಯಿಂದ ಮಹಾಕಾಶ. ಎಷ್ಟು ಆಕಾಶಗಳಾದವು? ಎರಡು. ಮುಖ್ಯಾರ್ಥಲ್ಲ, ಗೌಣಾರ್ಥಲ್ಲ, ಅದು ಅದು ನಾವಿಗೆ ತಿಳ್ಕೋಬೇಕಾಗ. ಮುಖ್ಯಾರ್ಥದಲ್ಲಿ ಅವು ಎಂದು ಅವು ಆಗೋದಿಲ್ಲ, ಗೌಣಾರ್ಥದಲ್ಲಿ ಆಗ್ತವೆ. ಏಕೆಂದರೆ ಘಟಪೂರ್ವದಲ್ಲಿಯೂ ಆಕಾಶ ಇತ್ತು, ಘಟ ಒಡೆದೋದ ಮೇಲೆಯೂ ಆಕಾಶ ಇರ್ತದೆ. ಘಟದ ದೃಷ್ಟಿಯಿಂದ ನಾವು ಮಹಾಕಾಶ ಅಂದ್ರೆ ವಿನಃ, ನಾವು ಘಟವನ್ನು ದೃಷ್ಟಿಯಲ್ಲಿ ಇಟ್ಟುಕೊಳ್ಳದೆ ಯಾವುದನ್ನು ಘಟಾಕಾಶ ಅನ್ಲಿಕ್ಕೆ ಬರೋಂಗಿಲ್ಲ, ಮಹಾಕಾಶ ಅನ್ಲಿಕ್ಕೆ ಬರೋಂಗಿಲ್ಲ. ಆಕಾಶವು ತನ್ನ ಇರುವಿಕೆಯಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಘಟಾಕಾಶಕ್ಕೂ ಮಹಾಕಾಶಕ್ಕೂ ಅವಕಾಶ ಮಾಡಿಕೊಡ್ತಲ್ವೇ, ಎರಡಕ್ಕೂ ಅವಕಾಶ ಮಾಡಿಕೊಡ್ತಲ್ವೇ. ಹೀಗಾಗಿ ಘಟಾಕಾಶಗಳು ಮಹಾಕಾಶಗಳು ನಮಗೆ ಸತ್ಯವಾದವೇ ವಿನಃ, ಅವು ಏನು ಪ್ರಾಪ್ತಿಯಾಗ್ಯಾವೆ ಅದು ಘಟ ವಶವಾಗಿ ಪ್ರಾಪ್ತಿಯಾದವು, ಘಟ ಎನ್ನುವ ಉಪಾಧಿ ವಶವಾಗಿ ಪ್ರಾಪ್ತವಾದದ್ದು ವಿನಃ, ಅದು ವಾಸ್ತವಿಕವಾಗಿ ಘಟಾಕಾಶ ಅನ್ನೋದು ಹುಟ್ಟಿಲ್ಲ, ಮಠಾಕಾಶ ಅನ್ನೋದು ಹುಟ್ಟಿಲ್ಲ. ಮಠಾಕಾಶ ಅಂದ್ರೆ ಬಯಲಾಕಾಶ, ಮಠ ಮಠ ಅಂದ್ರೆ ಬಯಲು, ಮಠಾಕಾಶ ಅಂದ್ರೆ ಬಯಲಾಕಾಶ. ಮಹಾಕಾಶ ಘಟಾಕಾಶಾದಿ ಭೇದವತ್, ಓಕೆ. ಯಥಾ ಊಧನಂ ಪಚತಿ ಇತಿ ಭವಿಷ್ಯದೃಷ್ಟ್ಯ ತದ್ವತ್. ಅನ್ನವನ್ನು ಪಚಿಸುತ್ತಾನೆ, ಊಧನಂ ಪಚತಿ ಯಥಾ ಅನ್ನುವ ಈ ಹೇಳಿಕೆ ಮುಖ್ಯಾರ್ಥದಲ್ಲಿ ಹೇಳಿದ್ದಲ್ಲ, ಇದು ಗೌಣಾರ್ಥದಲ್ಲಿ. ಭವಿಷ್ಯದ ವೃತ್ತಿಯ ತದ್ವತ್, ಭವಿಷ್ಯದ ವೃತ್ತಿಯ ಭವಿಷ್ಯತ್ ಭವಿಷ್ಯದ ದೃಷ್ಟಿಯಿಂದಾಗಿ ಹೇಳಿದಂತ ಮಾತು. ಏನದು ಹೇಳಿದ್ದದು? ಅನ್ನವನ್ನ ಪಚಿಸುತ್ತಾನೆ, ಮುಖ್ಯಾರ್ಥ ಏನ್ ಹೇಳಬೇಕಾಗಿದೆ? ಅನ್ನವು ಪಚನವಾಗುತ್ತದೆ. ಇಲ್ಲಿ ಗೌಣಾರ್ಥದಲ್ಲಿ ಏನು ಹೇಳ್ತಾರೆ ಹೇಳಿ? ಗೌಣಾರ್ಥರು ಹೇಳ್ತಾರೆ ಏನಂತ ಹೇಳ್ತಾರೆ? ಅವನು ಅನ್ನವನ್ನು ಆಡುತ್ತಾನೆ. ಗೌಣಂ ಯಥಾ ಊದನಂ ಪಚತಿ, ಅನ್ನವನ್ನ ಆಟ ಆಡ್ತಾನೆ ಅಂತ ಯಾರು ಹೇಳ್ತಾರೆ? ಯಾರು ಹೇಳೋದಿಲ್ಲ. ಅನ್ನವನ್ನು ಉಣ್ಣುತ್ತಾನೆ. ನಿಮಗೆ ಗೊತ್ತಿಲ್ಲ, ಮಕ್ಕಳು ಹಿಂಗ ಇಟ್ಕೊಂಡು ಅವಾಗ ನೀವೇನ್ ಬೈತೀರಿ? ಏನ್ ಆಟ ಆಡ್ತೀವಿ? ಊಟ ಮಾಡಿ ಎದ್ದೋಗೋ. ನಮ್ ಬೆಂಗಳೂರು ಎಲ್ಲ ಮಕ್ಕಳು ಅನ್ನ ಆಟ ಆಡ್ತಾ ಕೂತು ಒಂದು 100 ಸಲ ಹೇಳ್ಬೇಕು, ಹೇಳು ಮುಗಿಸ್ರು ಮುಗಿಸ್ರು, ಹೇಳಂಗೆ ಇಲ್ಲ, ಜಾಗ ಬಿಟ್ಟೆ ಹೇಳಂಗೆ, ಕದಲಂಗೆ ಇಲ್ಲ, ಕೂತು ಬಿಡ್ತಾರೆ. ಅಲ್ಲಿ ಗಡಿಯಾರ ನೋಡ್ತಿರ್ತಾರೆ, ಆದ್ರೂ ಹೇಳಂಗಿಲ್ಲ. ಒಂದು ಕೂತಿದ್ದೆ ಸ್ಕೂಲ್ಗೆ ಹೋಗ್ಬೇಕಲ್ವಾ? ಸೊ ಅವಾಗ ಏನು ಹೇಳೋದು, ಏನು ಅನ್ನವನ್ನು ಆಟ ಆಡ್ತೀವಿ? ವಾಸ್ತವಿಕವಾಗಿ ಏನು ಹೇಳಬೇಕಾಗಿದೆ, ಬೇಗ ಬೇಗ ಊಟ ಮಾಡಿ ಇರ್ತೇವೆ. ಆದ್ರೆ ನಾವು ಈ ಶಬ್ದ ಉಪಯೋಗ ಮಾಡ್ತೀವಿ. ಗೌಣಂ ತಥಾ ಓದನಂ ಪಚತಿ ಇತಿ ಭವಿಷ್ಯ ದೃಶ್ಯ ತದ್ವತ್ ನ ಈ ಭೇದವಾಕ್ಯಾನಾಂ ಕದಾಚಿದಪಿ ಮುಖ್ಯ ಭೇದಾರ್ಥಕತ್ವಂ ಉಪಪದ್ಯತೆ. ಎಲ್ಲೆಲ್ಲಿ ನಿಮಗೆ ಭೇದವಾಕ್ಯಗಳು ಸಿಗ್ತಾವೋ ಆ ಭೇದವಾಕ್ಯಗಳಲ್ಲಿ ಯಾವತ್ತಿಗೂ ಕೂಡ ಮುಖ್ಯ ಅರ್ಥವನ್ನು ಕೊಡಬಾರದು. ಎಲ್ಲೆಲ್ಲಿ ಭೇದ ವಾಕ್ಯಗಳು ಸಿಗ್ತಾವೋ ಅಲ್ಲೆಲ್ಲ ಗೌಣಾರ್ಥವನ್ನಾಗೇ ತಗೋಬೇಕು. ಮುಂದೆ ಭವಿಷ್ಯದಲ್ಲಿ ನಾವು ತಿಳ್ಕೋಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ನಾವು ಮುಖ್ಯಾರ್ಥವನ್ನು ಅದನ್ನು ನೋಡಬಾರ್ದು. ಏನಂತ ನೋಡ್ಬೇಕು? ಅದನ್ನ ಗೌಣಾರ್ಥವನ್ನು ನೋಡಬೇಕು. ಕರೆಕ್ಟ್. ಭೇದ ವಾಕ್ಯಾನ ಕದಾಚಿದಪಿ ಮುಖ್ಯ ಭೇದಾರ್ಥಕಂ ನ ಉಪಪದ್ಯತೆ. ಸ್ವಾಭಾವಿಕ ಅವಿದ್ಯಾವತ್ ಪ್ರಾಣಿಭೇದ ದೃಷ್ಟಿ ಅನುವಾದಿತ್ವಾತ್ ಆತ್ಮಭೇದ ವಾಕ್ಯಾನಾಂ ಇಹ ಚ ಉಪನಿಷತ್ಸು ಉತ್ಪತ್ತಿ ಪ್ರಲಯಾದಿ ವಾಕ್ಯೈಃ ಜೀವ ಪರಮಾತ್ಮನೋ ಏಕತ್ವಮೇವ ಪ್ರತಿಪಾದಯಿಷಿತಂ ತತ್ ತ್ವಮಸಿ ಅನ್ಯಃ ಸೌ ಅನ್ಯಃ ಅಹಮಸ್ಮಿ ಇತಿ ನ ಸ ವೇದ ಇತ್ಯಾದಿಭ್ಯಃ. ಸ್ವಾಭಾವಿಕವಾಗಿ ಅಜ್ಞಾನದಿಂದ ಎಲ್ಲ ಜೀವರಾಶಿಗಳು ಕೂಡಿವೆ. ಅವಿದ್ಯಾವತ ಪ್ರಾಣಿ ಭೇದ ದೃಷ್ಟಿ ಅನುವಾದಿತ್ವ. ಸಾಮಾನ್ಯವಾಗಿ ಎಲ್ಲ ಜೀವರಾಶಿಗಳು ಅಜ್ಞಾನದಿಂದ ಕೂಡಿದ್ದರಿಂದಾಗಿ ಭೇದಗಳನ್ನು ಇಟ್ಟುಕೊಂಡೇ ತಮ್ಮ ಎಲ್ಲ ವ್ಯವಹಾರಗಳನ್ನು ಮಾಡುತ್ತವೆ. ಹಾಗೆಯೇ ಆತ್ಮಭೇದ ವಾಕ್ಯಾನಾಮತಿ ಆ ಜೀವಾತ್ಮ ಪರಮಾತ್ಮರಲ್ಲಿ ಭೇದವನ್ನು ಕೂಡ ಆ ರೀತಿಯಾಗಿ ವ್ಯವಹಾರವನ್ನು ಇಟ್ಕೊಳ್ಳಲಾಗಿದೆ. ಆ ಪರಮಾತ್ಮ ದೇವರೆಲ್ಲ ಮಾಡ್ತಾನೆ, ಅವನಿಂದಾಗೆಲ್ಲ ಸಿಗುತ್ತದೆ, ಅವನೇ ಎಲ್ಲ ಮಾಡಿಸಿದ. ಇಷ್ಟು ಸಹಜವಾಗಿದೆ, ಇಷ್ಟು ಸ್ವಾಭಾವಿಕವಾಗಿದೆ, ಇಷ್ಟು ಸಾಮಾನ್ಯವಾಗಿದೆ. ಅದು ಇವತ್ತಿಂದು ನಿನ್ನಿದು ಸಂಸ್ಕಾರ ಅಲ್ಲ, ಅನಾದಿ ಕಾಲದಿಂದಲೂ ಅವಿದ್ಯೆ ಯಾವತ್ತಿನಿದೆಯೋ ಅವತ್ತಿನಿಂದ ನಾವು ಈ ಪ್ರಕಾರವಾದ ಆರೋಪಿತ ಜೀವನವನ್ನು ನಡೆಸ್ತಾ ಇದ್ದೀವಿ. ತೊಂದರೆ ಇಲ್ಲ ಅಂತ ಹೇಳ್ತದೆ ಉಪನಿಷತ್ತು. ಏನೂ ತೊಂದರೆ ಇಲ್ಲ, ಗಾಬರಿ ಆಗ್ಬೋದಾಯಿತು. ಆರೋಪಿತವಾಗಿದ್ದರೂ ಕೂಡ ಇದು ಸಹಸ್ರಾರು ಯುಗಗಳಿಂದಲೂ ಇದ್ದರೂ ಕೂಡ, ಜನ್ಮಗಳಿಂದ ಇದ್ದರೂ ಕೂಡ ಕೆಲವೇ ಕೆಲವು ಮಹಾವಾಕ್ಯ ಉಪದೇಶಗಳನ್ನ ನೀನು ಉಪನಿಷತ್ ಶ್ರದ್ಧೆಯಿಂದ ಪ್ರಮಾಣದಲ್ಲಿ ಶ್ರದ್ಧೆಯಿಂದ ಕೇಳಿದ್ದಾದ್ರೆ ಎಲ್ಲ ವಾಶೌಟ್ ಆಗಿಬಿಡುತ್ತೆ. ಚೆರ ಸಾಬೂನು ಸ್ಲೋ ಹೈತ್ಯಾ? ಆವಾಗ ಇವ್ ಹೇಳ್ತಾನೆ ವೇದಾಂತಿ, ಸ್ಲೋ ಹೈ ಮಗರ್ ಸ್ಟಡಿ ಹೈ ಅಂತ ಹೇಳ್ತಾನೆ. ಸ್ಲೋ ಹೈ ಮಗರ್ ಸ್ಟಡಿ ಹೈ, ಒಂದ್ ದಿವಸಕ್ಕಾಗುವಂತದ್ದಲ್ಲ, ಸ್ಟಡಿ ಆಗಿ ಮಾಡ್ತಾ ಇರಬೇಕು, ಹೋಗ್ತದೆ. ಏಕೆಂದ್ರೆ ನಾನ್ ಜೀವ ನಾನ್ ಜೀವ ನಾನ್ ಜೀವ, ಪರಮಾತ್ಮರು ಎಕಡೆ ಉಣ್ಣಾರು, ಇದು ಇದು ಇವತ್ತಿಂದಲ್ಲ, ಇದು ಇವತ್ತಿಂದು ಈ ಜನ್ಮದ್ದು, ಈ ನಾಮದ್ದು, ಈ ಹುಟ್ಟದ್ದು ಅಲ್ಲ, ಇದು ಇದು ಜನ್ಮ ಜನ್ಮಾಂತರಗಳಿಂದ ಬಂದಿದ್ದು. ಅದು ಎಷ್ಟು ಸಹಜವಾಗ್ಬಿಟ್ಟಿದೆ ಅಂತಂದ್ರೆ ನಮಗೆ ಏನೇನೇನೇನು. ಇನ್ಫ್ಯಾಕ್ಟ್ ಜೀವ ಬ್ರಹ್ಮ ಐಕ್ಯ ಮಾತಾಡುವಾಗ ನಿದ್ದೆ ಬಂದ್ಬಿಡುತ್ತೆ. ಆ ಜೀವ ವಿಷಯವನ್ನು ಮಾತ್ರ ಮಾತಾಡುವಾಗ ಎಚ್ಚರ ಪಾಪ ಪುಣ್ಯ ವೈಕುಂಠ ಕೈಲಾಸ. ಅಲ್ಲ ನೀವೇ ವಿಚಾರ ಮಾಡಿ ಎಷ್ಟೊಂದು ಎಷ್ಟೊಂದು ನಾವು ತಾದಾತ್ಮ್ಯರಾಗಿಬಿಟ್ಟೇವಿ ಈ ಭೇದದಲ್ಲಿ. ಅದಕ್ಕೆ ಹೇಳ್ತಾರೆ ಆ ಭೇದಗಳನ್ನ ನಾವೇನು ಉಪನಿಷತ್ತು ಏನು ಹೇಳ್ತದೆ, ಅದು ಯಾರ ದೃಷ್ಟಿಯಿಂದ ಸ್ವಾಭಾವಿಕ ಅವಿದ್ಯಾವತ ಪ್ರಾಣಿ ಭೇದ ದೃಷ್ಟಿ ಅನುವಾದಿತ್ವಾತ ಆತ್ಮಭೇದ ವಾಕ್ಯಾನ, ಅವೆಲ್ಲವುಗಳ ದೃಷ್ಟಿಯಿಂದ ಜೀವಾತ್ಮ ಪರಮಾತ್ಮದ ಭೇದ ವಾಕ್ಯಗಳು ನಮಗೆ ಲಭ್ಯ ಇವೆ. ಇಹ ಚ ಈ ಉಪನಿಷತ್ತುಗಳಲ್ಲಿ ಏನಾಗಿದೆ, ಉತ್ಪತ್ತಿ ಪ್ರಳಯಾದಿ ವಾಕ್ಯ ಈ ಜೀವ ಪರಮಾತ್ಮನೋ ಈ ತತ್ವಮೇವ ಪ್ರತಿಪಾದಯಿಷಿತಂ. ಏನ್ ಹೇಳ್ತದೆ, ಜೀವ ಪರಮಾತ್ಮನೋಹೋ ಏಕತ್ವಂ. ಯಾವ ವಾಕ್ಯಗಳಲ್ಲಿ, ಉತ್ಪತ್ತಿ ಪ್ರಳಯ ವಾಕ್ಯಗಳಲ್ಲಿ. ಮುಖ್ಯ ಅರ್ಥ ನೋಡ್ರಿ, ಉತ್ಪತ್ತಿ ಪ್ರಳಯ ವಾಕ್ಯಗಳಲ್ಲಿ ಜೀವಾತ್ಮ ಪರಮಾತ್ಮನೋಹೋ ಏಕತ್ವಮೇವ ಪ್ರತಿಪಾದಯಿಷಿತಂ. ಇವರಿಬ್ಬರಲ್ಲಿ ಏಕತ್ವವನ್ನು ಮಾತ್ರ ಅಲ್ಲಿ ಹೇಳಲಾಗುತ್ತದೆ. ಎಲ್ಲಿ ಹೇಳಿದಾರಪ್ಪ, ತತ್ ತ್ವಂ ಅಸಿ, ಅನ್ಯ ಅಸೌ ಅನ್ಯ ಅಮಸಿ, ಇವನೇ ಬೇರೆ ಇವನೇ ಬೇರೆ, ಅಹಮಸ್ಮಿ ಅನ್ಯ, ನಾನೇ ಬೇರೆ ಆಗಿದ್ದೆ, ಅವನು ಬೇರೆ ನಾನು ಬೇರೆ. ಇವನು ತಿಳಿದವನಲ್ಲ, ಸಹ ನ ವೇದ, ಹೀಗೆ ಯಾರು ಅನ್ಕೋತಾರೋ ಅವರು ಇನ್ನೂ ತಿಳಿದಿಲ್ಲ. ನ ಸ ವೇದ ಇತ್ಯಾದಿಭ್ಯ ಅತ ಅತ ಉಪನಿಷತ್ಸು ಏಕತ್ವ ಶುತ್ಯ ಪ್ರತಿಪಿಪಾದಯಿಷಿತಂ ಭವಿಷ್ಯತಿ ಇತಿ ಭಾವಿನಿ ಏಕವೃತ್ತಿಂ ಆಶ್ರಿತ್ಯ ಲೋಕಭೇದ ದೃಷ್ಟಿ ಅನುವಾದಃ ಗೌಣ ಇವ ಇತಿ ಅಭಿಪ್ರಾಯಃ. ಆದ್ದರಿಂದ ಉಪನಿಷತ್ತುಗಳಲ್ಲಿ ಏಕತ್ವನ ಮಾತ್ರ ಹೇಳಲಾಗಿದೆ, ಶ್ರುತಿಯ ಪ್ರತಿಪಿಪಾದಯಿಷಿತಂ ಭವಿಷ್ಯತಿ. ಆ ಶ್ರುತಿಗಳಲ್ಲಿ ಏಕತ್ವನ ಮಾತ್ರ ಹೇಳಲಾಗಿದೆ, ಇತಿ ಭಾವಿನಿ, ಈ ಪ್ರಕಾರವಾಗಿ ಭವಿಷ್ಯದಲ್ಲಿ ನಾವು ಗುರುತಿಸಬೇಕು. ಲೋಕಭೇದ ದೃಷ್ಟಿ ಅನ್ನುವಂಥದ್ದು ಏನಿದೆಯೋ ಇದು ಗೌಣ ಅಂತ ಅಭಿಪ್ರಾಯ ಪಡಬೇಕು, ಇದು ನಮ್ಮ ಅಭಿಪ್ರಾಯ. ಲೋಕಭೇದ ದೃಷ್ಟಿಯನ್ನು ಜೀವಾತ್ಮ ಪರಮಾತ್ಮ ಇದ್ದಾನೆ, ಪರಮಾತ್ಮ ಎಲ್ಲೋ ಇದ್ದಾನೆ, ಅವನೆಲ್ಲ ನುಣುಕುತ್ತಾನೆ, ಅವನೇ ನಮ್ಮ ರಕ್ಷಣೆ ಮಾಡ್ತಾನೆ. ಆನು ನುಡಿದೇನೆ ನುಡಿಸಿದಂತೆ, ಆನು ಇದ್ದೇನೆ ನುಡಿಸಿದಂತೆ, ಜಗದ ಯಂತ್ರ ವಾಹಕ ಚನ್ನ ಮಲ್ಲಿಕಾರ್ಜುನ. ರಾಂಗ್ ಏನೂ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ನಾವು ಆ ಸಂಸ್ಕಾರದಲ್ಲೇ ಇದ್ದೇವೆ. ಯಾವಾಗಲೂ ತಿಳಿದೋ ತಿಳಿಯದೆಯೋ ಕೈ ಹಿಂಗ್ ಬಂದ್ಬಿಡ್ತದೆ, ಅಲ್ಲ ಹಿಂಗ್ ಬಂದ್ಬಿಡ್ತದೆ. ಎರಡು ಕೈ ಚಾಚ್ಕೊಂಡು ನಿಂತ್ಬಿಡು. ತೂ ಹೈ ದಾತ ಅವ್ರ ಮೇರಾ ವಿಧಾತ, ನನ್ನನ್ನು ನಡೆಸೋನು ನೀನೆ, ನನಗೆ ಕೊಡೋನು ನೀನೆ, ಎರಡು ಕೈ ಬಂದ್ಬಿಡ್ತಾ ಹೆಂಗ ಆಶ್ಚರ್ಯ. ದೇವರೆದುರಿಗೆ ನಿಂತು ಏನೂ ಕೇಳದಿದ್ದವ್ರು ಯಾರು ಇಲ್ಲ. ಕೆಳದ ಕೆಳದ ಕೆಳದ ಯಾಕೆ ಭವಿಷ್ಯ ದೃಷ್ಟಿಯಿಂದ ಇದು ಗೌಣವಾಗಿದ್ರು ಕೂಡ ಇದು ನಮ್ಗೇನಾಗ್ಬಿಟ್ಟಿದೆ ಈಗ ಮುಖ್ಯ ಅರ್ಥ ಆಗ್ಬಿಟ್ಟಿದೆ. ಹೌದು, ಲೋಕಭೇದ ದೃಷ್ಟಿ ಅನುವಾದ ಗೌಣ ಏವ ಇತಿ ಅಭಿಪ್ರಾಯ. ಲೋಕದಲ್ಲಿ ಈ ಪ್ರಕಾರವಾದ ಏನು ಆಟಿಟ್ಯೂಡ್ ಇದೆ ಅದನ್ನ ಗೌಣ ಅಂತಾನೆ ಅರ್ಥ ಮಾಡಬೇಕು. ತಪ್ಪೇನಿಲ್ಲ ಈಗ ಕೇಳ್ಕೊಳ್ರಿ, ಆದ್ರೆ ಗೌಣ ಅಂತ ಗುರುತಿಸಿ. ಯಥ ಅಥವಾ ತದೈಕ್ಷತ ತತ್ತೀಜ ಅಸೃಜತ ಇತ್ಯಾದಿ ಉತ್ಪತ್ತೇ ಪ್ರಾಕ್ ಏಕಮೇವ ಅದ್ವಿತೀಯಂ ಇತಿ ಏಕತ್ವಂ ಪ್ರತಿ ಕೀರ್ತಿತಂ. ಇದೆಷ್ಟು ಮಜಾ ಅದ ನೋಡ್ರಿ, ಇದು ಭಾರಿ ಚಂದದ. ಅಥವಾ ಆ ತದೈಕ್ಷತ ತತ್ತೇಜ ಅಸೃಜತ ಅಂತ ಛಾಂದೋಗ್ಯದ ವಾಕ್ಯ ಬಂದಿತ್ತಲ್ವ ಕಳೆದ ಮಂತ್ರದಲ್ಲಿ, ಕಳೆದ ಭಾಷ್ಯದಲ್ಲಿ ಬಂದಿತ್ತಲ್ಲ ತದೈಕ್ಷತ ತತ್ತೇಜ ಅಸೃಜತ. ಹೌದಾ, ಈ ವಾಕ್ಯದಲ್ಲಿ ಏನಾಗಿದೆ ಇತ್ಯಾದಿ ಉತ್ಪತ್ತಿ, ಇದು ಯಾವಾಗಿನ ವಾಕ್ಯ ಇದು? ತದೈಕ್ಷತ ಸೃಷ್ಟಿಯ ಪೂರ್ವದಲ್ಲಿ ಭಗವಂತನು ಐಕ್ಷತ ತದೇಕ ಚಿತ್ತದಿಂದ ಓಪನ್ ಐ ಮೆಡಿಟೇಷನ್ ಮಾಡ ತದೈಕ್ಷತೆ ಅನ್ನುವಂಥ ಈ ವಾಕ್ಯ ಉತ್ಪತ್ತಿ ನಂತರವೋ ಉತ್ಪತ್ತಿ ಮೊದಲೋ? ಹಾ, ಅಲ್ಲಿ ಇನ್ನೊಂದು ವಾಕ್ಯ ಉಪನಿಷತ್ ಹೇಳ್ತದೆ. ಅದೇನು ಐಕ್ಷತ ಅಂತ ಹೇಳ್ತಲ್ಲ ಅದು ಏಕಮೇವ ಅದ್ವಿತೀಯಂ ಅದು ಹೇಳ್ಬಿಡ್ತೀವಿ ಚಾಂದೋಗ್ಯ. ಏನಂತ ಹೇಳ್ತು ಅದೇನು ಐಕ್ಷತ ಐಕ್ಷತ ಅಂತ ಹೇಳ್ತೀಯಾ? ಏಕಮೇವ ಅದ್ವಿತೀಯಂ, ತಾನೇ ತಾನು ಮಾತ್ರವಾದಂತಹ ಒಂದೇ ಒಂದು, ಎರಡಿಲ್ಲದೇ ಇರುವ ಒಂದು, ಎರಡಿಲ್ಲದೇ ಇರುವಂತಹ ಒಂದಾಗಿದ್ದರಿಂದಾಗಿ ಅಲ್ಲಿ ಭೇದವಾಕ್ಯವಂತೋ ಏನು ಐಕ್ಯವಾಕ್ಯವಂತೋ? ಐಕ್ಯವಾಕ್ಯನೂ ಇಲ್ಲ ಭೇದವಾಕ್ಯನೂ ಇಲ್ಲ, ಅಲ್ಲಿ ಯಾವ ಭೇದಗಳು ಇಲ್ಲ. ಹಾ, ಇವಾಗ ಅವನು ನೋಡಿದ ಅಭೇದವಂತು ಭೇದವಂತು ಭೇದ, ಅವನು ನೋಡಿದ ಸೃಷ್ಟಿಯ ಪೂರ್ವದಲ್ಲಿ ಅವನು ನೋಡಿದ ಭೇದ, ಸೃಷ್ಟಿಯ ಪೂರ್ವದಲ್ಲಿ ಅವನು ಒಬ್ಬನೇ ಇದ್ದ ಇನ್ನೊಂದು ಯಾವುದು ಇದ್ದಿದ್ದಿಲ್ಲ ಅಭೇದ. ಒಂದೇ ಉಪನಿಷತ್ತು ಒಂದು ಕಡೆ ಭೇದವನ್ನು ಹೇಳ್ತದೆ ಇನ್ನೊಂದು ಕಡೆಗೆ ಅಭೇದವನ್ನು. ಏನ್ರಿ ಇದು ನೀವು ಆಟ ಆಡ್ತಾ ಇದ್ರಿ, ಏನ್ ನೀವು ಮಾತಾಡ್ತಾ ಇದ್ರಿ? ಇತಿ ಏಕತ್ವಂ ಪ್ರಕೀರ್ತಿತಂ. ಅದರಿಂದಾಗಿ ನಮಗೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಸಮಂಜಸ ಅನಿಸೋದಿಲ್ಲ. ತದೇವಚ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಇತಿ ಏಕತ್ವಂ ಭವಿಷ್ಯತಿ ಇತಿ ತಾಂ ಭವಿಷ್ಯದ್ವೃತ್ತಿಂ ಅಪೇಕ್ಷ್ಯ ಯತ್ ಜೀವಾತ್ಮನೋ ಪೃಥಕ್ತ್ವಂ ಯತ್ರ ಕ್ವಚಿತ್ ವಾಕ್ಯೈ ಗಮ್ಯಮಾನಂ ತದ್ಗೌಣಂ ಯಥಾ ಓಜನಂ ಪಚತಿ ಇತಿ ತದ್ವತ್. ಉಪನಿಷತ್ತು ಯಾವುದಾದ್ರೂ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಭೇದವು ಕಂಡು ಬರ್ತಾ ಇದ್ದದ್ದಾದರೆ ಯಾವ ಪ್ರಕಾರವಾಗಿ ಕಂಡು ಬರ್ತದೆ ಎಲ್ಲ ಉದಾಹರಣೆ ಕೊಡ್ತಾರೆ. ತತ್ ಸತ್ಯಂ ಸ ಆತ್ಮ ತತ್ವಮಸಿ, ಯಾವುದು ಪರಬ್ರಹ್ಮ ತತ್ವವೇ ಇದೆಯೋ ಅದು ಸತ್ಯಂ, ಆ ಸತ್ಯವೇ ನೀನಾಗಿದ್ದೀಯ. ತತ್ ತ್ವಂ ಅಸಿ, ಆ ಸತ್ಯವೇ ನೀನಾಗಿದ್ದೆ. ಇತಿ ಏಕತ್ವಂ ಭವಿಷ್ಯತಿ ಇತಿ ತಾನ್ ಭವಿಷ್ಯದ ವೃತ್ತಿ ಅಪೇಕ್ಷೆ, ಏನು ಏಕತ್ವ ಹೇಳಾಗಿದೆಯೋ ಅದು ಭವಿಷ್ಯದ ವೃತ್ತಿ ಅಪೇಕ್ಷೆ. ಮುಂದೆ ಉಪನಿಷತ್ತು ಏನು ಹೇಳಬೇಕಾಗಿದೆಯೋ, ಕೊನೆಯಲ್ಲಿ ಉಪನಿಷತ್ತು ಹೇಳಬೇಕಾಗಿದೆಯೋ ಆ ದೃಷ್ಟಿಯಿಂದ ಹೇಳಿ ಮಾತಿದು. ಯತ್ ಜೀವಾತ್ಮನೋಹೋ ಯತ್ ಜೀವಾತ್ಮನೋಹೋ ಪೃಥಕ್ತ್ವಂ ಎತ್ತರ ಕುಚಿತ ವಾಕ್ಯ ಗಮ್ಯಮಾನಂ ತತ್ ಗೌಣಂ. ಈ ಪ್ರಕಾರವಾಗಿ ಯಾವುದಾದ್ರೂ ವಾಕ್ಯಗಳಲ್ಲಿ ಬೇರೆ ಬೇರೆ ಎನ್ನುವುದು ಅಂತ ಕಂಡು ಬಂದಿದ್ದಾದ್ರೆ ಭವಿಷ್ಯ ದೃಷ್ಟಿಯಿಂದ ಅದನ್ನು ಏನಂತ ತಗೋಬೇಕು? ಗೌಣಮ್ ಅಂತ ಭವಿಷ್ಯ ದೃಷ್ಟಿಯಿಂದ ಗೌಣಮ್ ಅಂತ ತಗೋಬೇಕು. ವರ್ತಮಾನ ದೃಷ್ಟಿಯಿಂದ ಭೇದವನ್ನು ಅಭ್ಯಾಸ ಮಾಡಬೇಕು. ಭವಿಷ್ಯ ದೃಷ್ಟಿಯಿಂದ ಅದನ್ನು ಗೌಣ ಅಂತಲೇ ತಗೋಬೇಕು, ಸ್ಕಲ್ ಔಟ್ ಮಾಡಬಾರ್ದು. ಮತ್ತೇನು ಮಾಡಬೇಕು? ಅದನ್ನು ಭೇದಗಳಿಂದಲೇ ಶಾಸ್ತ್ರ ಹೇಗೆ ಹೇಳಿದೆ ಹಾಗೆ ಅಭ್ಯಾಸ ಮಾಡಬೇಕು. ಭವಿಷ್ಯ ದೃಷ್ಟಿಯಿಂದ ಅದನ್ನು ಏನು ಅಂತ ನೋಡಬೇಕು? ಗೌಣ ಅಂತ ನೋಡಬೇಕು. ಸದ್ಗೌಣಂ ಹೇಗಪ್ಪ? ಯಥಾ ಓದನಂ ಪಚತಿ ಇತಿ ತದ್ವತ್. ಹೌದಾ? ಅನ್ನವನ್ನು ಆಡುತ್ತಾನೆ ಅನ್ನುವ ವಾಕ್ಯದಲ್ಲಿ ನಾವು ಹೇಗೆ ಪ್ರಯೋಗ ಮಾಡ್ತೀವಿ? ಆ ಅನ್ನ ಅನ್ನುವ ಶಬ್ದವನ್ನು ಆಡುತ್ತಾನೆ ಅನ್ನುವ ಶಬ್ದ ಜೊತೆಗೆ ಗೌಣಾರ್ಥದಲ್ಲಿ ನಾವು ಇದು ತಗೊಳ್ತೀವಿ. ಹಾಗೆಯೇ ಜೀವಾತ್ಮರು ಪರಮಾತ್ಮರು ಅವರ ಭೇದಗಳನ್ನು ತೋರಿಸುವಂತಹ ವಾಕ್ಯಗಳು ಯಾವಾಗ ಬರ್ತವೆ, ಆ ವಾಕ್ಯಗಳನ್ನು ಆ ಭೇದವನ್ನು ನಾವು ಏನಂತ ನೋಡಬೇಕು? ಗೌಣಾರ್ಥದಲ್ಲಿ ನೋಡಬೇಕು, ಮುಖ್ಯಾರ್ಥದಲ್ಲಿ ನೋಡಬಾರ್ದು. ಇಲ್ಲದೆ ಹೋದರೆ ನಿನ್ನ ಉಪನಿಷತ್ ಮುಂದೆ ಹೋಗುವುದೇ ಇಲ್ಲ, ಯಾಕಂದ್ರೆ ನೀನು ಅದಕ್ಕೆ ಮುಖ್ಯಾರ್ಥ ಕೊಟ್ಟು ಕೂತ್ಕೊಂಡ್ಬಿಡ್ತೀಯ. 155 ನಾಳೆ ಚಂದ್ರ ಓಂ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.